ಪ್ರಾಣಿ ಕಲ್ಯಾಣ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಈ ಪ್ರಾಣಿ ಕಲ್ಯಾಣ ಅಂತ ಅಂದ್ರೆ ಏನು ಸರ್? ಸರ್, ಮೊಟ್ಟ ಮೊದಲಿನದಾಗಿ ತಾವು ಹೇಳಿದಾಗೆ ಪ್ರಾಣಿಗಳು ಕೂಡ ನಮ್ಮೊಡನೆ ಸಹಬಾಳ್ವೆಯಿಂದ ಬದುಕತಕ್ಕಂಥ ಒಂದು ಜೀವಿಗಳು. ನಾಗರಿಕತೆಯ ಉದಯದಿಂದಲೂ ಕೂಡ ನಾವು ಗಮನಿಸೋದಾದರೆ ಮಾನವನ ಕಲ್ಯಾಣಕ್ಕಾಗಿ ಪ್ರಾಣಿಗಳು ಅಪಾರವಾದಂಥ ಕೊಡುಗೆಯನ್ನು ನೀಡಿದವೆ. ಆದರೆ ನಮ್ಮ ಮನುಷ್ಯನ ದುರಾಸೆಯಿಂದಾಗಿ ಈ ಪ್ರಾಣಿಗಳನ್ನು ದುರುಪಯೋಗಪಡಿಸಿಕೊಳ್ಳೋದನ್ನು ಮತ್ತು ಶೋಷಣೆ ಮಾಡೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಿದ್ದೇವೆ. ಪ್ರಸ್ತುತ ಸಮಯದಲ್ಲಿ ಕೂಡ ನಾವು ಮನುಷ್ಯರು ಪ್ರಾಣಿಗಳೊಂದಿಗೆ ಸಹಬಾಳ್ವೆಯನ್ನು ಮಾಡೋದು ಬಹಳ ಮುಖ್ಯ ಮತ್ತು ಬಹಳ ಪ್ರಮುಖವಾಗಿ ಪ್ರಾಣಿಗಳನ್ನು ಮಾನವೀಯವಾಗಿ ಮತ್ತು ಸಹಾನುಭೂತಿಯಿಂದ ನಡೆಸಿಕೊಳ್ಳುವುದು ನಮ್ಮ ನೈತಿಕ ಕರ್ತವ್ಯ, ಮಾನವ ಸಮಾಜದ ನೈತಿಕ ಕರ್ತವ್ಯ. ಮಾನವ ಸಮಾಜ ನಾವೇನು ಸಹಬಾಳ್ವೆಯನ್ನು ಮಾಡ್ತೇವೆ ಅದೇ ರೀತಿ ನಮ್ಮೊಡನೆ ಇರತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಹೆಚ್ಚು ಮಾನವೀಯವಾಗಿ ಮತ್ತು ಸಹಾನುಭೂತಿಯಿಂದ ನೋಡಿಕೊಳ್ಳುವುದು ನಮ್ಮೆಲ್ಲರ ನೈತಿಕ ಕರ್ತವ್ಯ. ಸೊ ಈ ಒಂದು ದೃಷ್ಟಿಯಲ್ಲಿ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಗಟ್ಟುವ ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗೆ ನಮ್ಮ ಒಂದು ಭಾರತದ ಇತಿಹಾಸವನ್ನು ನೋಡೋದಾದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಮ್ಮೆ ಹೇಳ್ತಾರೆ, ಒಂದು ರಾಷ್ಟ್ರದ ಹಿರಿಮೆ ಮತ್ತು ಅದರ ನೈತಿಕ ಪ್ರಗತಿಯನ್ನು ಅದರ ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದರ ಮೂಲಕ ನಿರ್ಣಯಿಸಬಹುದು ಅಂತ. ಅಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ನಮ್ಮೊಡನಿರತಕ್ಕಂಥ ಪ್ರಾಣಿಗಳನ್ನು ಯಾವ ರೀತಿಯಲ್ಲಿ ನಾವು ನಡೆಸಿಕೊಳ್ತೇವೆ ಅನ್ನೋದ್ರ ಮೂಲಕ ಆ ಸಮಾಜದ ಹಿರಿಮೆ ಮತ್ತು ನೈತಿಕ ಪ್ರಗತಿಯನ್ನು ಅಳೆಯಬಹುದು ಅನ್ನೋದನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಮತ್ತು ಎಲ್ಲ ಪ್ರಾಣಿಗಳನ್ನು ಗೌರವ, ದಯೆ ಮತ್ತು ಸಹಾನುಭೂತಿಯಿಂದ ನೋಡಿಕೊಳ್ಳಲು, ಸಹಾನುಭೂತಿ ಮತ್ತು ಅವುಗಳಿಗೆ ಸಲ್ಲಬೇಕಾದಂಥ ನ್ಯಾಯವನ್ನು ಒದಗಿಸಿಕೊಳ್ಳುವ ದೃಷ್ಟಿಯಿಂದ ನಾಗರಿಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕೋಸ್ಕರ ಪ್ರತಿ ವರ್ಷ ಜನವರಿ 14 ಜನವರಿ 30 ಪ್ರಾಣಿ ಕಲ್ಯಾಣ ಪಾಕ್ಷಿಕವನ್ನು ಆಚರಣೆ ಮಾಡ್ತಾ ಬರ್ತಿದ್ದೇವೆ. ಅದರ ಮೂಲ ಉದ್ದೇಶ ಮನುಷ್ಯನಿಗೆ ಶಿಕ್ಷಣವನ್ನು ನೀಡಿ ಜಾಗೃತಿಯನ್ನು ಮೂಡಿಸಿ ಪ್ರಾಣಿಗಳು ಕೂಡ ನಮ್ಮೊಡನೆ ಸಹಬಾಳ್ವೆಯಿಂದ ಬದುಕತಕ್ಕಂಥ ಪ್ರಾಣಿಗಳು ಅನ್ನುವುದನ್ನು ಹೆಚ್ಚು ತಿಳಿಸ್ಕೊಡುವಂತದ್ದೇ ಉದ್ದೇಶ ಆಗಿದೆ ಸರ್. ಈ ಪ್ರಾಣಿಗಳ ಮೇಲೆ ಕೂಡ ಕ್ರೌರ್ಯ ನಡೆಯುತ್ತೆ ಅನ್ನುವಂಥದ್ದು ಹೇಗೆಲ್ಲ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ನಾನು ಈಗಾಗಲೇ ಹೇಳಿದಾಗೆ ನಾವು ಮನುಷ್ಯರು ಸಮಾಜದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿರತಕ್ಕಂಥ ಒಂದು ಜೀವಿಗಳು. ಹೌದು, ನಾವು ಇತರೆ ಪ್ರಾಣಿಗಳಿಗೂ ಕೂಡ ಮಾನವೀಯತೆಯಿಂದ ನಡ್ಕೊಳ್ಬೇಕು, ಸಹಾನುಭೂತಿಯಿಂದ ನಡ್ಕೊಳ್ಬೇಕು. ಆದರೆ ಇತ್ತೀಚಿನ ಪ್ರಸ್ತುತ ಸಮಾಜದಲ್ಲಿ ನೀವು ನೋಡೋದಾದರೆ ವೇಗವಾಗಿ ಬೆಳೀತಾ ಇರತಕ್ಕಂಥ ನಮ್ಮ ಸಮಾಜದಲ್ಲಿ ಎಲ್ಲದಕ್ಕೂ ಒಂದು ಅಡೆತಡೆನೆ ಇಲ್ಲದಾಗೆ ವೇಗವಾಗಿ ಸುಲಭವಾಗಿ ಹಣ ಗಳಿಸೋದಿರ್ಬೋದು, ಸುಲಭವಾಗಿ ಉನ್ನತಿಗೆ ಇರ್ಬೋದಿರ್ಬೋದು, ಎಲ್ಲ ಸುಲಭ ವಿಧಾನಗಳನ್ನು ನಾವು ಆಶ್ರಯಿಸಿಕೊಂಡಿರೋದ್ರಿಂದ ಈ ಸುಲಭದ ಧಾವಂತದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅತ್ಯಂತ ನಿಕೃಷ್ಟವಾಗಿ ಶೋಷಣೆಗೆ ಒಳಗಾಗ್ತಾ ಇರುವಂಥವು ಈ ಮೂಕ ಪ್ರಾಣಿಗಳು. ಯಾಕೆ ಅಂತ ಹೇಳಿದ್ರೆ ಅವುಗಳಿಗೆ ಧ್ವನಿ ಎತ್ತಲು ಅಶಕ್ತರು, ಅಸಮರ್ಥರು, ಮತ್ತು ಅವುಗಳಿಗೆ ತಮ್ಮ ಒಂದು ಮೇಲೆ ನಡೆಯತಕ್ಕಂಥ ಯಾವುದೇ ದೌರ್ಜನ್ಯ ಅಥವಾ ಶೋಷಣೆಯನ್ನು ತೋರ್ಪಡಿಸಿಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ. ಸೊ ಈ ಒಂದು ದೃಷ್ಟಿಯಲ್ಲಿ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಯಲು ಕೇಂದ್ರ ಸರ್ಕಾರ, ನಮ್ಮ ಭಾರತದ ಕೇಂದ್ರ ಸರ್ಕಾರವು ವಿವಿಧ ಕಾನೂನುಗಳನ್ನು ಜಾರಿಗೆ ತಂದಿದೆ. ಅದರ ಪ್ರಕಾರ ಪ್ರಾಣಿ ಹಿಂಸೆಯನ್ನು ತಡೆಗಟ್ಟುವ ಬಹುಮುಖ್ಯ ಕಾನೂನು ಅಂತ ಹೇಳಿದ್ರೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ಮತ್ತು ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಇವೆರಡು ಪ್ರಮುಖ ಪ್ರಾಣಿಗಳ ಮೇಲಿನ ದೌರ್ಜನ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರತಕ್ಕಂಥ ಬಹುಮುಖ್ಯ ಕಾನೂನುಗಳು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ಮತ್ತು ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಈ ಕಾಯ್ದೆಯಡಿಯಲ್ಲಿ ಪ್ರಾಣಿಗಳ ಮೇಲಿನ ವಿವಿಧ ರೀತಿಯ ಕ್ರೌರ್ಯ ಅಥವಾ ದೌರ್ಜನ್ಯಗಳನ್ನು ತಡೆಯುವ ನಿಟ್ಟಿನಲ್ಲಿ ಆ ರೀತಿ ತೊಡಗಿಕೊಂಡಂಥ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ಜೈಲು ಶಿಕ್ಷೆಯೊಂದಿಗೆ ದಂಡದೊಂದಿಗೆ ಮಾಡಲಿಕ್ಕೆ ಅವಕಾಶವನ್ನು ಈ ಕಾನೂನು ಕಲ್ಪಿಸುತ್ತೆ. ಸೊ ಇದರ ಪ್ರಕಾರ ಪ್ರಿವೆನ್ಷನ್ ಆಫ್ ಕ್ರುಯಾಲ್ಟಿ ಟು ಅನಿಮಲ್ಸ್ ಆಕ್ಟ್ ಅಂತ ಏನು ಹೇಳ್ತೀವಿ 1960 ವಿಶ್ಲೇಷಣೆ ಮಾಡೋದಾದರೆ ಉದ್ದೇಶಪೂರ್ವಕವಾಗಿ ಅಂದರೆ ಮನುಷ್ಯರು ಪ್ರಾಣಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಹೇರತಕ್ಕಂಥ ಕೆಲವು ನಿಬಂಧನೆಗಳು, ನಿಂದನೆಗಳು, ಶೋಷಣೆಗಳನ್ನು ತಡೆಹಿಡಿಯಬಹುದು. ಸೆಕ್ಷನ್ 11 ಈ ಒಂದು ಪ್ರಿವೆನ್ಷನ್ ಆಫ್ ಕ್ರುಯಾಲ್ಟಿ ಟು ಅನಿಮಲ್ಸ್ ಆಕ್ಟ್ ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1960 ಸೆಕ್ಷನ್ 11 ವಿವಿಧ ರೂಪದ ಕ್ರೌರ್ಯದನ್ನ ಪಟ್ಟಿ ಮಾಡಿದೆ. ಯಾವ ರೀತಿ ಕ್ರೌರ್ಯಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಕುರಿತು ಒಂದು ಪಟ್ಟಿಯನ್ನು ಮಾಡಿದೆ. ಉದಾಹರಣೆಗೆ ಹೇಳೋದಾದಂತಂದ್ರೆ ಈಗ ನಿರ್ಗತಿಕ ನಿರ್ವಸತಿ ಆ ಥರ ಪ್ರಾಣಿಗಳು, ಅವುಗಳಿಗೆ ಆಶ್ರಯ ಇಲ್ಲದಂಥ ಪ್ರಾಣಿಗಳನ್ನು ಕೂಡ ನಾವು ಸಹಾನುಭೂತಿಯಿಂದ ನೋಡಬೇಕು, ಅವುಗಳ ಮೇಲೆ ಯಾವುದೇ ರೀತಿಯಾದಂಥ ದೌರ್ಜನ್ಯವನ್ನು ನಾವು ಎಸಗಬಾರದು, ಮತ್ತು ಪ್ರಾಣಿಗಳನ್ನು ಕ್ರೂರವಾಗಿ ನಡೆಸಿಕೊಳ್ಳಬಾರದು. ಕ್ರೂರವಾಗಿ ನಡೆಸಿಕೊಳ್ಳೋದು ಅಥವಾ ಶೋಷಣೆಗೆ ಒಳಪಡಿಸುವುದು ಅಂತಂದರೆ ಅದರಲ್ಲೂ ಕೂಡ ಹಲವಾರು ವಿಧಾನಗಳನ್ನು ನೀತಿ ನಿಯಮಾವಳಿಗಳನ್ನು ರೂಪಿಸಿದೆ, ಮಾನದಂಡಗಳಿದೆ. ಏನಂತ ಹೇಳಿದ್ರೆ ಈಗ ಉದಾಹರಣೆಗೆ ಹೇಳೋದಾದರೆ ನಮ್ಮ ಮನೆಯಲ್ಲಿ ಸಾಕಾಣಿಕೆ ಮಾಡತಕ್ಕಂಥ ಎತ್ತಿರ್ಬೋದು ಅಥವಾ ಎಮ್ಮೆ ಇರ್ಬೋದು, ಬೇರೆ ಪ್ರಾಣಿಗಳಿರ್ಬೋದು, ಅವುಗಳಿಗೆ ವಿನಾಕಾರಣ ಹೊಡೆಯೋದು, ಒದೆಯೋದು, ಅವುಗಳಿಗೆ ಗಾಯವನ್ನು ಉಂಟು ಮಾಡೋದು, ಅಂದ್ರೆ ಅಸ್ವಾಭಾವಿಕವಾಗಿ ಅವುಗಳಿಗೆ ತೊಂದರೆ ಉಂಟು ಮಾಡುವ ಯಾವುದೇ ಕಾರ್ಯವನ್ನ ಈ ಕಾನೂನಿನಡಿಯಲ್ಲಿ ನಿರ್ಬಂಧಿಸಿದೆ. ಉದಾಹರಣೆಗೆ ಹೇಳೋದಾದ್ರೆ ಸವಾರಿ ಮಾಡತಕ್ಕಂಥ ಪ್ರಾಣಿಗಳಿಗೆ ಹೆಚ್ಚಿನ ಹೊರೆಯನ್ನು ಹಾಕುವುದು, ಅತಿಯಾದಂತ ಸಮಯದಲ್ಲಿ ಸವಾರಿ ಮಾಡುವುದು, ವಾತಾವರಣ ಪೂರಕವಾಗಿಲ್ಲದಂತ ಸಂದರ್ಭಗಳಲ್ಲಿ ಅವುಗಳ ಮೇಲೆ ಸವಾರಿ ಮಾಡುವುದು, ಹೆಚ್ಚಿನ ಭಾರವನ್ನು ಹಾಕುವುದು, ಈ ತರದ ಎಲ್ಲವುಗಳನ್ನ ಈ ಕಾನೂನಿನಡಿಯಲ್ಲಿ ಪಟ್ಟಿ ಮಾಡಿದೆ. ಅವುಗಳಿಗೆ ಜೈಲು ಶಿಕ್ಷೆನೂ ಇದೆ, ದಂಡನೂ ಇದೆ. ಹಾಗಾಗಿ ಈ ಕಾನೂನಿನಡಿಯಲ್ಲಿ ಈಗ ನಾವೆಲ್ಲರೂ ಹೇಗೆ ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಭದ್ರತೆಗಾಗಿ ಹೇಗೆ ಕಾನೂನುಗಳಿದೆಯೋ, ಈ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಯಲಿಕ್ಕೂ ಕೂಡ ಅನೇಕ ಕಾನೂನುಗಳು ನಮ್ಮ ಭಾರತ ಸರ್ಕಾರ ಜಾರಿಗೆ ತಂದಿದೆ ಸರ್. ಈಗ ನಾವು ಸಾಕಿದೀವಿ ಅಂದ ಕಾರಣಕ್ಕೆ ನಾವು ಅದ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು ಇಲ್ಲ, ಅವು ಕೂಡ ಜೀವ ಇರೋದ್ರಿಂದ ಅವು ಕೂಡ ನಮ್ಮ ಹಾಗೆ ಅವನ್ನ ನಾವು ಟ್ರೀಟ್ ಮಾಡಬೇಕು ಅನ್ನೋದು. ಹೌದು ಸರ್. ಈ ಪ್ರಾಣಿ ಪ್ರಿಯರು ಆಗಾಗ್ಗೆ ಈ ಪ್ರಾಣಿಗಳ ಹಕ್ಕುಗಳ ಬಗ್ಗೆ, ಪ್ರಾಣಿಗಳ ಕ್ರೌರ್ಯದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಕ್ರೌರ್ಯ ಆಯ್ತು ಅಂತ ಹೇಳಿದ್ರೆ ಅದನ್ನ ವಿರೋಧಿಸ್ತಾರೆ. ಈ ನಿಟ್ಟಿನಲ್ಲಿ ಅವರು ಪ್ರಾಣಿ ಪ್ರೇಮಿಗಳು ತಿಳಿದಿರಬೇಕಾದಂತಹ ಹಕ್ಕುಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಬಹಳ ಮುಖ್ಯವಾದಂತ ಒಂದು ಅಂಶ ಸರ್. ಪ್ರತಿಯೊಬ್ಬ ಭಾರತದ ಪ್ರಜೆಯು ಅಥವಾ ಪ್ರಾಣಿಯ ಪ್ರೇಮಿಯು ಕೆಲವಾರು ಹಕ್ಕುಗಳನ್ನು ತಿಳಿದಿರಬೇಕಾಗ್ತದೆ. ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿರ್ತೀವಿ, ಕೆಲವರು ಈಗೇನಾದರೂ ಪ್ರಾಣಿಗಳಿಗೆ ತೊಂದರೆ ಆದಾಗ ಅಡ್ಡ ಬರೋದುಂಟು ಅಥವಾ ಅದನ್ನ ಎದುರಿಸ್ತಾರೆ ಅಥವಾ ವಿರೋಧ ಮಾಡ್ತಾರೆ. ಆಗ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ನಾವು ಬಹಳ ತುಚ್ಛವಾಗಿ ಕಾಣುವುದು, ಅವರಿಗೆ ವಿಧ ವಿಧವಾದಂತಹ ಕಿರುಕುಳಗಳನ್ನು ನೀಡುವುದನ್ನು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಸೊ ಈ ದೃಷ್ಟಿನಲ್ಲಿ ಈ ಒಂದು ಭಾರತದ ಕಾನೂನಿನಡಿಯಲ್ಲಿ ಪ್ರಾಣಿ ಪ್ರೇಮಿಗಳು ಯಾರು ಪ್ರಾಣಿಗಳ ಕಲ್ಯಾಣದ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಸಹಕರಿಸ್ತಾರೋ ಅವರಿಗೆ ಕೆಲವು ಹಕ್ಕುಗಳನ್ನು ನಮ್ಮ ಭಾರತ ಸರ್ಕಾರ ನೀಡಿದೆ. ಅವುಗಳು ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಒಂದು ಪ್ರಪ್ರಥಮವಾಗಿ ಈ ಸ್ಟ್ರೇ ಅನಿಮಲ್ಸ್, ಬೀಡಾಡಿ ದನಗಳು ಅಥವಾ ಬೀಡಾಡಿ ನಾಯಿಗಳು ಅಥವಾ ಬೀದಿ ನಾಯಿಗಳು ಯಾವಕ್ಕೆ ನಿರ್ಗತಿಕವಾಗಿರ್ತವೆ ಅಥವಾ ಆಶ್ರಯ ಇಲ್ಲದಂತಹ ಪ್ರಾಣಿಗಳನ್ನ ನಾವು ರಕ್ಷಿಸುವ ಸಂದರ್ಭದಲ್ಲಿ ಯಾವುದೇ ಪ್ರಾಣಿ ಪ್ರೇಮಿಯು ಅವುಗಳಿಗೆ ನೀಡುವ ಆಹಾರ ಇರ್ಬೋದು, ಅವುಗಳನ್ನ ಆರೈಕೆ ಮಾಡೋದನ್ನುವುದು ನಿರ್ಬಂಧಿಸುವುದಕ್ಕೆ ಆಗೋದಿಲ್ಲ. ಇದು ಒಂದು ಪ್ರಪ್ರಥಮವಾಗಿ ತಿಳಿದಿರುವ, ಯಾರು ನಿರ್ಬಂಧಿಸುವಾಗಿಲ್ಲ. ಆದ್ರೆ ಇತ್ತೀಚಿನ ಒಂದು ತೀರ್ಪಿನಂತೆ ದೆಹಲಿ ಹೈಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಪ್ರಾಣಿಗಳಿಗೆ ಆಶ್ರಯವನ್ನು ಒದಗಿಸುವುದು ಅಥವಾ ಆಹಾರವನ್ನು ನೀಡುವುದನ್ನು ನಿರ್ಬಂಧಿಸುವುದಾಗಿಲ್ಲ, ಆದ್ರೆ ಅವುಗಳಿಗೆ ಅಂತ ಒಂದು ನಿರ್ದಿಷ್ಟವಾದ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು. ಅದೊಂದು ಮುಖ್ಯ. ನೀವು ಎಲ್ಲಂದ್ರಲ್ಲಿ ಅವುಗಳಿಗೆ ಆಹಾರ ಹಾಕ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅವುಗಳಿಗೆ ಆಹಾರವನ್ನು ನೀಡುವುದು ಕಾನೂನುಬದ್ಧ. ಕಾನೂನಿನಡಿಯಲ್ಲಿ ಯಾರೂ ಇದನ್ನ ತಡೆ ಮಾಡುವ ಹಾಗಿಲ್ಲ. ಇದು ಪ್ರಪ್ರಥಮವಾಗಿ ತಿಳ್ಕೊಂಡಿರಬೇಕು. ಬಟ್ ಅದೊಂದು ಏನಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅವುಗಳನ್ನು ಸೀಮಿತಗೊಳಿಸುವುದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಒಂದೇ ಪ್ರದೇಶದಲ್ಲಿ ಅವುಗಳಿಗೆ ಆಹಾರ ದೊರೀತಾ ಇದೆ ಅಂತ ಹೇಳಿದಾಗ ಆ ಪ್ರಾಣಿಗಳು ಆ ಕಡೆ ಈ ಕಡೆ ಹೋಗೋದಿಲ್ಲ, ಅಲ್ಲೇ ಇರ್ತವೆ. ಬೀಡಾಡಿ ದನಗಳು ಅಥವಾ ಬೀದಿ ನಾಯಿಗಳು ಏನಾಗ್ತವೆ, ಒಂದು ಜಾಗಕ್ಕೆ ಸೀಮಿತಗೊಳ್ತವೆ. ಇದು ಒಂದು ಅದರ ಉದ್ದೇಶ. ಮತ್ತೆ ಜೊತೆಗೆ ಒಂದೇ ಜಾಗದಲ್ಲಿ ಅವುಗಳು ದೊರೀತವೆ ಅಂತ ಆದಾಗ ಏನಾಗ್ತದೆ, ಅವುಗಳ ಪರಿಣಾಮಕಾರಿಯಾಗಿ ಜನ ನಿಯಂತ್ರಣವನ್ನು ನಾವು ಕೈಗೊಳ್ಳಬಹುದು. ಇಲಾಖೆ ವತಿಯಿಂದ ಅಥವಾ ಪಶುವೈದ್ಯ ಸಂಸ್ಥೆಗಳು ಮಧ್ಯ ಪ್ರವೇಶಿಸಿ ಅವುಗಳ ಜನ ನಿಯಂತ್ರಣವನ್ನು ಮಾಡಬಹುದು. ಅವುಗಳಿಗೆ ಎಲ್ಲಿ ಒಂದೇ ಕಡೆ ಊಟ ಸಿಗುತ್ತೆ ಅನ್ನೋದಾದ್ರೆ ಒಂದೇ ಕಡೆ ಇರ್ತವೆ. ಮತ್ತೆ ವಾರ್ಷಿಕವಾಗಿ ಅವುಗಳಿಗೆ ಲಸಿಕೆಯನ್ನು ಕೊಡೋದು ಕೂಡ ನಮಗೆ ಸುಗಮಗೊಳಿಸುತ್ತದೆ. ಇದು ಪ್ರಪ್ರಥಮವಾಗಿ ತಿಳಿದುಕೊಂಡಿರತಕ್ಕಂಥ ಒಂದು ಎರಡನೇದು. ಮೂರನೇದು, ಈ ರೀತಿಯಾದಂತಹ ಬೀದಿ ನಾಯಿಗಳು ಅಥವಾ ಬೀದಿ ಪ್ರಾಣಿಗಳು ಅಥವಾ ಬಿಡಾಡಿ ಹಸುಗಳು ಇರಬಹುದು, ದನ ಇರಬಹುದು, ಅವುಗಳಿಗೆ ವಿಷಪೂರಿತ ಆಹಾರವನ್ನು ನೀಡುವುದು ಶಿಕ್ಷಾರ್ಹ ಅಪರಾಧ. ಅವುಗಳನ್ನ ಇಂಟೆನ್ಷನಲ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಇಂಟೆನ್ಷನಲಿ ಅಂದ್ರೆ ಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವುಗಳಿಗೆ ವಿಷ ನೀಡಿ ಕೊಲ್ಲುವುದು ಅಥವಾ ವಿಷಪೂರಿತ ಆಹಾರವನ್ನು ನೀಡಿ ಅವುಗಳಿಗೆ ತೊಂದರೆಯನ್ನುಂಟು ಮಾಡೋದನ್ನ, ಇದು ಒಂದು ಶಿಕ್ಷಾರ್ಹ ಅಪರಾಧ. ಪ್ರಾಣಿ ಮೇಲುಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1960 ಪ್ರಕಾರ ಇದಕ್ಕೆ ಸೆಕ್ಷನ್ 11 ಅಡಿಯಲ್ಲಿ ಆರೋಪವನ್ನು ಹೊರಿಸಿ ಅವರಿಗೆ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಬಹುದಾಗಿದೆ. ಇದು ಮೂರನೇದು. ನಾಲ್ಕನೆಯದು, ಬಹಳ ಮುಖ್ಯವಾಗಿ ಯಾವುದೇ ಪ್ರಾಣಿಯನ್ನ ಅಂಗವಿಕಲಗೊಳಿಸುವುದು ಅಥವಾ ಗಾಯವನ್ನು ಉಂಟು ಮಾಡೋದನ್ನ ಕಾನೂನುಬಾಹಿರ ಅಂತ ಘೋಷಣೆ ಮಾಡಿದೆ. ಅಂಗವಿಕಲಗೊಳಿಸುವುದು, ಈಗ ಉದಾಹರಣೆಗೆ ಹೇಳ್ತೀನಿ, ಯಾರ್ದೋ ಪಕ್ಕದ ಹೊಲದಲ್ಲಿ ಬಂದು ಎಮ್ಮೆನೋ ದನನೋ ಈ ಕಡೆ ಬಂದು ನಮ್ಮಲ್ಲಿ ಮೇಯ್ದು ಬಿಡ್ತು ಅಂತ ಹೇಳಿ ಅದ್ರ ಕಾಲ್ ಮುರಿದಾಕೋದು, ಗಾಯಗೊಳಿಸೋದು, ಊನಗೊಳಿಸೋದು, ಈ ರೀತಿ ಅಂಗವಿಕಲಗೊಳಿಸುವುದು ಮತ್ತೆ ಗಾಯವನ್ನು ಉಂಟು ಮಾಡುವುದು ಕೂಡ ಕಾನೂನು ಬಾಹಿರ. ಈ ರೀತಿಯಾದಂತಹ ಪ್ರಾಣಿಗಳಿಗೆ ಆಶ್ರಯವನ್ನು ನೀಡುವಂತ, ಆಹಾರವನ್ನು ನೀಡುವಂತ ಪ್ರಾಣಿ ಪ್ರಿಯರಿಗೆ ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಒಂದಿದೆ. ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿಯು ಕೆಲವೊಂದು ಸವಲತ್ತುಗಳು, ಅವರಿಗೆ ಕೆಲವು ಗುರುತಿನ ಚೀಟಿ ಅಥವಾ ನೋಂದಣಿ ಅನ್ನ ನೀಡ್ತಾರೆ. ಅವರು ರೆಕಗ್ನೈಸ್ಡ್, ಈ ತರ ಜನಗಳು ಈ ಥರ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು ಇರ್ಬೋದು ಅಥವಾ ಯಾವುದೇ ಇಂಡಿವಿಜುವಲ್ ವೈಯಕ್ತಿಕ ವ್ಯಕ್ತಿಗಳಿಗೆ ಒಂದು ಸವಲತ್ತು ಅಥವಾ ಅವರಿಗೆ ಒಂದು ಗುರುತಿನ ಚೀಟಿ ಅಥವಾ ನೋಂದಣಿಯನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಪ್ರೊಟೆಕ್ಷನ್ ಇರುತ್ತೆ. ನಾಳೆ ದಿನ ಯಾರಾದರೂ ಏನಾದರೂ ಬಂದು ನೀವು ಯಾಕೆ ಈ ಥರ ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಈ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ನಿರ್ದೇಶಿತಗೊಂಡಿರ್ತಾರೆ. ಸೊ ಹಾಗಾಗಿ ಅವರು ಆ ಕಾರ್ಯವನ್ನು ಕೈಗೆತ್ತಿಕೊಳ್ಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ, ಬಹುಮುಖ್ಯವಾಗಿ, ಪ್ರಾಣಿ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1960 ಅನುಷ್ಠಾನವನ್ನು ಮಾಡಲಿಕ್ಕೆ ಈ ಒಂದು ಪ್ರಾಣಿ ಪ್ರಿಯರಿಗೆ ಎಲ್ಲಾ ಹಕ್ಕುಗಳು ಇರ್ತವೆ. ಸೊ ಇದು ನಮ್ಮ ಪ್ರಾಣಿ ಪ್ರಿಯರು ತಿಳಿದಿರಬೇಕಾದಂತ ಕೆಲವು ಹಕ್ಕುಗಳು. ತಾವಾಗ್ಲೇ ಮಾತಾಡ್ತಾ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಹೇಳಿದ್ರಿ. ಹೌದು ಸರ್. ಈ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಅಂದ್ರೆ ಏನು, ಯಾವಾಗ ಇದು ಪ್ರಾರಂಭ ಆಯ್ತು, ಇದರ ಕರ್ತವ್ಯಗಳೇನಿರುತ್ತೆ? ಸರ್, ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿಯು 1962 ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಇದರ ಮೂಲ ಉದ್ದೇಶ, ಇದು ಸ್ಥಾಪನೆಯಾಗಿದ್ದು ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1960 ಕಾಯ್ದೆಯಡಿಯಲ್ಲಿ ಕಾನೂನಾತ್ಮಕವಾಗಿ ರಚನೆಯಾದಂತಹ ಒಂದು ಮಂಡಳಿ, ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ಅಂತೇಳಿ 1962 ಪ್ರಾರಂಭ ಆಯಿತು. ಇದು ಒಂದು ಭಾರತದ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾದಂತಹ ಕಾನೂನಾತ್ಮಕ ಸಂಸ್ಥೆ. ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿ ಈಗಾಗಲೇ ಹೇಳಿದಾಗೆ ನಾನು ಕೆಲವೊಂದು ನಿರ್ದಿಷ್ಟವಾದ ಕಾರ್ಯಸೂಚಿಯನ್ನು ಹೊಂದಿದೆ. ಇದು 1962 ಪ್ರಾರಂಭವಾದಾಗಿನಿಂದ ಒಟ್ಟು ಒಂದು 28 ಜನ ಸದಸ್ಯರನ್ನು ಹೊಂದಿರುತ್ತೆ. ರಾಜ್ಯಸಭೆಯ ಮತ್ತು ನಮ್ಮ ಲೋಕಸಭೆಯ ಸದಸ್ಯರುಗಳು ಇದರ ಸದಸ್ಯರುಗಳಾಗಿರ್ತಾರೆ. 3 ವರ್ಷದ ಕಾರ್ಯಾವಧಿ ಇರುತ್ತೆ, ಅದಕ್ಕೆ ಅಧ್ಯಕ್ಷರಿರ್ತಾರೆ. ಮತ್ತೆ ಇದು ಭಾರತ ಸರ್ಕಾರಕ್ಕೆ ಅಥವಾ ಯಾವುದೇ ಸಂಸ್ಥೆಗೆ ನಿರ್ದಿಷ್ಟವಾದಂತ ನಿರ್ದೇಶನಗಳನ್ನ ನೀಡುತ್ತದೆ. ಯಾವ ದೃಷ್ಟಿನಲ್ಲಿ ಪ್ರಾಣಿಗಳ ಕಲ್ಯಾಣಕ್ಕಾಗಿ ತಾವು ಕೈಗೊಳ್ಳಬೇಕಾದಂತ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನ ಯಾವ ರೀತಿ ನಾವು ಜಾರಿಗೆ ತರಬೇಕು ಅನ್ನೋದರ ಕುರಿತು ಸ್ಪಷ್ಟವಾದ ನಿರ್ದೇಶನವನ್ನು ನೀಡುತ್ತದೆ. ಇದು ಅದರ ಮೂಲ ಉದ್ದೇಶ, ಪ್ರಾಣಿ ಕಲ್ಯಾಣಕ್ಕಾಗಿ ಪಾಲನೆ ಮಾಡಬೇಕಾದಂತ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸುವುದನ್ನ ಅದು ನಿರ್ದೇಶನ ನೀಡುತ್ತದೆ ಸರ್ಕಾರಕ್ಕೆ ಮತ್ತು ಸಂಸ್ಥೆಗಳಿಗೆ. ಜೊತೆಗೆ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರತಕ್ಕಂತ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳಿರ್ಬೋದು, ಈ ಎಲ್ಲ ಸಂಸ್ಥೆಗಳಿಗೆ ಹಣಕಾಸಿನ ನೆರವನ್ನು ಕೂಡ ಅದು ಒದಗಿಸಿಕೊಡ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಯಾವುದೇ ಒಂದು ಸರ್ಕಾರೇತರ ಸಂಸ್ಥೆ ಬೀದಿ ನಾಯಿಗಳ ಒಂದು ಸಂರಕ್ಷಣೆಯಲ್ಲಿ ತೊಡಗಿದೆ ಅಂತ ಹೇಳಿದ್ರೆ ಅದು ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ನೋಂದಣಿಯಾಗಿರಬೇಕು ಮತ್ತೆ ಅವರಿಂದ ಅನುದಾನವನ್ನು ಕೂಡ ಪಡೆದುಕೊಂಡು ಆ ಒಂದು ಕಾರ್ಯವನ್ನ ಅದು ಜಾರಿಗೆ ತರ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರಾಣಿ ಕಲ್ಯಾಣ ಮಂಡಳಿ ಇರೋದು ದೇಶದಲ್ಲಿ ಇರತಕ್ಕಂತ ಈ ಒಂದು ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಕಾನೂನಾತ್ಮಕವಾದ ಚಟುವಟಿಕೆಗಳನ್ನು ಕೈಗೊಳ್ಳಲು ನಿರ್ದೇಶನವನ್ನು ನೀಡುತ್ತದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅನುದಾನವನ್ನು ಕೂಡ ನೀಡಲಿಕ್ಕೆ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ. ಈ ಪ್ರಾಣಿಗಳ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕ್ರೌರ್ಯ ಉಂಟಾಯಿತು ಅಂತ ಹೇಳಿದ್ರೆ ಅದನ್ನು ನಾವು ಗಮನಿಸಿದ್ವು ಅಂತ ಹೇಳಿದ್ರೆ ನಾವೆಲ್ಲಿ ಆ ಒಂದು ದೂರನ್ನು ನೀಡಬೇಕಾಗುತ್ತೆ? ಇದು ಬಹಳ ಮುಖ್ಯ ಅಪ್ಪ ಸರ್ ನಮಗೆ. ಈಗ ನಾನು ಈಗಾಗಲೇ ಹೇಳದಂಗೆ ಭಾರತದ ಪ್ರಾಣಿ ಕಲ್ಯಾಣ ಮಂಡಳಿ ಈ ಒಂದು ಪಾಕ್ಷಿಕದಡಿಯಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರೋದ್ರಿಂದ ನಮ್ಮ ದೈನಂದಿನ ಜೀವನದಲ್ಲಿ ನಾವು ರಸ್ತೆಗಳಲ್ಲಿ ನೋಡ್ತಾ ಇರ್ತೀವಿ, ಓವರ್ಲೋಡ್ ಮಾಡಿದಂತ ದನ ಕರುಗಳು, ಎತ್ತಿನ ಗಾಡಿಗಳು ಅಥವಾ ಓವರ್ಲೋಡ್ ಆಗಿರತಕ್ಕಂತ ಕುದುರೆ ಗಾಡಿ ಇರ್ಬೋದು ಅಥವಾ ಯಾವುದೇ ತರ ಈಗ ನಾನು ಹೇಳದಂತ ಕ್ರೌರ್ಯವನ್ನ ಎದುರಿಸ್ತಾ ಇರತಕ್ಕಂತ ಪ್ರಾಣಿಗಳನ್ನ ನಮ್ಗೆ ಕಂಡು ಬರ್ತವೆ. ಆದ್ರೆ ಸಾಧ್ಯವಾದಷ್ಟು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ. ಯಾಕೆಂತ ಹೇಳಿದ್ರೆ ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಇದನ್ನ ಯಾರು ಏನ್ ಮಾಡ್ತಾರೆ ಅಂತ. ಆದ್ರೆ ಇದರ ಮೇಲಿನ ಹಿಂಸೆಗಳನ್ನ ಕಾನೂನಾತ್ಮಕ ಅರಿವು ನಮ್ಗೆ ಇದ್ದಂತ ಸಂದರ್ಭದಲ್ಲಿ ನಾವು ನೇರವಾಗಿ ಈ ಪ್ರಾಣಿ ಕಲ್ಯಾಣ ಮಂಡಳಿಗೆ ದೂರನ್ನು ಸಲ್ಲಿಸಬಹುದು ಪೊಲೀಸರ ಮುಖಾಂತರ. ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಪ್ರಾಣಿ ಕಲ್ಯಾಣ ಮಂಡಳಿಯ ಅಡಿಯಲ್ಲಿ ಬರತಕ್ಕಂತ ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ನಿಟ್ಟಿನಲ್ಲಿ ಇದ್ದಾವೆ. ಅವುಗಳಿಗೆ ನಾವು ನೇರವಾಗಿ ದೂರನ್ನು ಸಲ್ಲಿಸಬಹುದು. ಮತ್ತೆ ಇದರಲ್ಲಿ ಒಂದು ವಿವಿಧ ರೀತಿಯ ಕರ್ತವ್ಯಗಳನ್ನ ಪ್ರಾಣಿಗಳನ್ನು ನೋಡಿಕೊಳ್ಳುವುದು ಅಥವಾ ಅವ್ರು ಯಾರು ಅದರ ಮೇಲೆ ಮೇಲ್ವಿಚಾರಣೆಯನ್ನು ಮಾಡ್ತಿರ್ತಾರೆ ಅವರಿಗೆ ವಿವಿಧ ರೀತಿಯಾದಂತಹ ಒಂದು ಕರ್ತವ್ಯಗಳನ್ನು ಕೂಡ ನಾವು ನಿಗದಿಪಡಿಸಿದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಯಾವ ರೀತಿಯಾದಂತಹ ಕೆಲಸ ಪ್ರಾಣಿಗಳ ಮೇಲೆ ನಡೆದುವಂಥದ್ದನ್ನು ನಾವು ಕ್ರೌರ್ಯ ಅಂತ ಪರಿಗಣಿಸ್ತೇವೆ ಅಂತ ಹೇಳಿದಾಗ ಪ್ರಾಣಿಗಳಿಗೆ ಅನವಶ್ಯಕವಾಗಿ ನೋವನ್ನು ತಡೆಯುವಂತ ಒಂದು ನಿಯಮ ಇದೆ. ನಮಗೆ ಗೊತ್ತಾಗ್ತದೆ ಅದು ಕೆಲವು ಸಂದರ್ಭಗಳಲ್ಲಿ ಈಗ ಒಂದು ಜೊತೆ ಎತ್ತು ಅವುಗಳ ಕೆಲಸ ಮಾಡ್ತವೆ, ಉತ್ತು ಉಳುಮೆ ಮಾಡಬೇಕು, ಗಾಡಿ ಹೋರ್ಬೇಕು, ಇವೆಲ್ಲ ಮಾಡಲೇಬೇಕು. ಆದರೆ ಅವುಗಳಿಗೆ ಅನವಶ್ಯಕವಾಗಿ ನೋವನ್ನು ಉಂಟು ಮಾಡುವಂಥದ್ದು ತಪ್ಪು, ಅದನ್ನು ನಾವು ಖಂಡಿಸಬಹುದು, ಅದಕ್ಕೆ ನಿಬಂಧನೆಯನ್ನು ಕೂಡ ಹೇಳ್ಬೋದು. ಮತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ತೊಂದರೆಗಳು ಎಲ್ಲಾಗ್ತವೆ ಅಂತ ಹೇಳಿದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಣೆ ಮಾಡುವಾಗ ಇವುಗಳಿಗೆ ಅನವಶ್ಯಕವಾಗಿ ನೋವುಗಳನ್ನು ಉಂಟಾಗೇ ಆಗ್ತವೆ. ತಾವು ನೋಡಿರ್ಬೋದು ಯಾವುದೋ ಲಾರಿ ಟ್ರಕ್ಕು ಟ್ರ್ಯಾಕ್ಟರ್ಗಳಲ್ಲಿ ಅವುಗಳಿಗೆ ಆ ಜಾಗ ಬಹಳ ಕಿರಿದಾದಂತಹ ಜಾಗಗಳಲ್ಲಿ ಅವುಗಳನ್ನು ತುಂಬಿ ಸಾಗಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಸಾಗಣೆ ಮಾಡುವಾಗ ನಾವು ಇದನ್ನ ಗಮನಿಸಿದಂತ ಸಂದರ್ಭದಲ್ಲಿ ಪ್ರಾಣಿ ಕಲ್ಯಾಣ ಮಂಡಳಿಗೆ ನಾವು ನೇರವಾಗಿ ದೂರನ್ನು ಸಲ್ಲಿಸಬಹುದು. ಮತ್ತೆ ಅವುಗಳಿಗೆ ಈ ರೀತಿಯಾದಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಡುಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ನಿರ್ಬಂಧನೆ ಮಾಡಿದಂಥ ಸಂದರ್ಭದಲ್ಲಿ ಅವುಗಳಿಗೆ ತಾತ್ಕಾಲಿಕವಾದಂಥ ವಸತಿ ಶೆಡ್ಗಳನ್ನು ನಿರ್ಮಿಸಿಕೊಡುವುದು ಮತ್ತೆ ಅವುಗಳಿಗೆ ಅವಶ್ಯವಿರುವ ಪಶುವೈದ್ಯ ಸೇವೆಯನ್ನು ಒದಗಿಸಿಕೊಡೋದಕ್ಕೆ ಯಾರೂ ನಿರ್ಬಂಧಿಸುವುದಿಲ್ಲ. ನಾವು ಅದನ್ನ ಕೈಗೆತ್ತಿಕೊಳ್ಬಹುದು ಈ ಒಂದು ಪ್ರಾಣಿ ಕಲ್ಯಾಣ ಮಂಡಳಿಯ ನಿರ್ದೇಶನದ ಅನ್ವಯ. ಮತ್ತೆ ಪ್ರತಿ ರಾಜ್ಯದಲ್ಲಿ ಕೂಡ ಈ ಒಂದು ಪ್ರಾಣಿ ಕಲ್ಯಾಣ ಮಂಡಳಿಯ ಒಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಅವುಗಳ ಗಮನಕ್ಕೆ ತಂದು ಈ ಒಂದು ಕಾನೂನು ಜಾಗೃತಿಯನ್ನು ಮೂಡಿಸಿ ಅವುಗಳಿಗೆ ಸಲ್ಲುವ ಅನವಶ್ಯಕವಾದಂತಹ ನೋವುಗಳನ್ನು ನಾವು ಕಡಿಮೆ ಮಾಡಬಹುದು. ಈ ಪ್ರಾಣಿ ಕ್ರೌರ್ಯದ ಜೊತೆಗಿನ ಸಮಸ್ಯೆಗಳು ಯಾವ್ಯಾವುದನ್ನು ಗುರುತಿಸಬಹುದು? ಪ್ರಪ್ರಥಮವಾಗಿ ಸರ್, ಈಗ ಪ್ರಾಣಿ ಕಲ್ಯಾಣ ಅಂತ ಹೇಳ್ತಾ ಇದೀವಿ ಅಥವಾ ನಾವು ಪ್ರಾಣಿ ಕಲ್ಯಾಣ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದ್ರ ಜೊತೆಗೆ ಪ್ರಾಣಿ ಕ್ರೌರ್ಯ ಅಂದ ಕ್ಷಣಕ್ಕೆ ಹಲವಾರು ಸಮಸ್ಯೆಗಳನ್ನು ಕೂಡ ನಾವು ಕಂಡು ಬರ್ತೇವೆ. ಉದಾಹರಣೆಗೆ ಹೇಳೋದಾದ್ರೆ ನಮ್ಮಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಯಾವುದೇ ಒಂದು ಔಷಧಿಗಳಿರ್ಬೋದು ಅಥವಾ ನಾವು ಉಪಯೋಗಿಸ್ತಕ್ಕಂಥ ಯಾವುದೇ ಒಂದು ರಾಸಾಯನಿಕ ಪದಾರ್ಥಗಳನ್ನು ನಾವು ಏನು ಮನುಷ್ಯರು ಬಹಳ ಸುಲಭವಾಗಿ ಉಪಯೋಗಿಸ್ತಾ ಇದ್ದೀವಿ, ಇದನ್ನ ಡೈರೆಕ್ಟ್ ಆಗಿ ನಾವು ಉಪಯೋಗಿಸ್ತಾ ಇಲ್ಲ. ಅದು ಹಲವಾರು ಪರೀಕ್ಷೆ ಪ್ರಯೋಗಗಳ ಮೂಲಕ ನಿರೂಪಿತನವಾದ ನಂತರ ಅದು ಸೇಫ್ ಅಥವಾ ಅದು ನಮಗೆ ಏನು ತೊಂದರೆ ಇಲ್ಲ ಅನ್ನುವಂಥ ಅದಾಗ ಮಾತ್ರ ಅದನ್ನು ನಾವು ಉಪಯೋಗಿಸ್ತಿದ್ದೀವಿ. ಆದರೆ ಈ ತೊಂದರೆ ಇಲ್ಲ ಅಂತ ನಿರೂಪಣೆ ಮಾಡುವಾಗ ಹಲವಾರು ಪ್ರಾಣಿಗಳ ಮೇಲೆ ಈ ಒಂದು ಎಕ್ಸ್ಪೆರಿಮೆಂಟು ಅಥವಾ ಪ್ರಯೋಗಗಳು ನಡೀತವೆ. ಬಹಳ ಮುಖ್ಯವಾಗಿ ನಮ್ಮ ಭಾರತದ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಅಡಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪ್ರಾಣಿಗಳ ಮೇಲೆ ಕಾಸ್ಮೆಟಿಕ್ಸ್ ಅಥವಾ ಈ ಸೌಂದರ್ಯ ವರ್ಧಕಗಳನ್ನು ಅವುಗಳ ಮೇಲೆ ಪ್ರಯೋಗಿಸುವುದನ್ನು ನಿಷೇಧಿಸಲಾಗಿದೆ. ಸೊ ಅವುಗಳ ಮೇಲೆ ಮಾಡಬಾರದು, ಅದಕ್ಕೆ ಬೇರೆದೇ ಆದಂತಹ ಒಂದು ಪ್ರಯೋಗಗಳನ್ನು ಕಂಡಿಡ್ಕೊಂಡು ಆ ನಂತರ ಉಪಯೋಗಿಸ್ಬೇಕು ಅಂತ. ಆದರೂ ಕೂಡ ಏನಾಗ್ತದೆ, ಹಲವಾರು ಸಂದರ್ಭಗಳಲ್ಲಿ ಆ ರೀತಿಯಾದಂಥ ಸೌಂದರ್ಯವರ್ಧಕಗಳ ಪ್ರಯೋಗಗಳಿಗೆ ಈಗ ಮೊಲಗಳಿರ್ಬೋದು, ಇಲಿ ಇರ್ಬೋದು, ಗಿನಿ ಇಲಿ ಅಂತ ಎಲ್ಲ ಹೇಳ್ತೀವಿ, ಇವುಗಳ ಮೇಲೆ ರಿಸರ್ಚ್ ಅಥವಾ ಪ್ರಯೋಗಗಳು ನಡೆದಂತಹ ಸಂದರ್ಭದಲ್ಲಿ ಅವುಗಳು ಬಹಳಷ್ಟು ನೋವುಗೆ ಒಳಗಾಗ್ತವೆ. ಸೊ ಇದು ಒಂದು ಸಮಸ್ಯೆ, ಇದು ಜಟಿಲ. ಯಾಕೆ ಅಂತ ಹೇಳಿದ್ರೆ, ಈಗ ನಮಗೆ ಸೌಂದರ್ಯವರ್ಧಕಗಳಿರ್ಬೋದು, ರಾಸಾಯನಿಕಗಳಿರ್ಬೋದು ನಮ್ಮ ಉಪಯೋಗಕ್ಕಾಗಿ ಬೇಕು, ಆದರೆ ಅವುಗಳನ್ನ ಅಪಾಯಕಾರಿ ಅಲ್ಲ ಅಂತ ನಿರೂಪಣೆ ಮಾಡೋದು ಬಹಳ ಮುಖ್ಯ ನಮಗೆ. ಯಾಕೆ ಅಂತ ಹೇಳಿದ್ರೆ ಮಾನವರ ಉಪಯೋಗಕ್ಕಾಗಿರೋದ್ರಿಂದ. ಸೊ ಇದು ಒಂದು ಸಮಸ್ಯೆ ನಮಗೆ. ಮತ್ತೆ ಎರಡನೇದ ಏನಾಗ್ತದೆ ಅಂತ ಹೇಳಿದ್ರೆ ಜನನ ನಿಯಂತ್ರಣ. ಈ ಒಂದು ಬೀದಿ ನಾಯಿಗಳು ನಾವು ನೋಡಿರೋ ಹಾಗೆ ಅವುಗಳ ಜನನ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಕಷ್ಟ ಅಂತ ಹೇಳಿದ್ರೆ ನಾವು ಅವುಗಳನ್ನ ತೊಂದರೆಗಳು ಆಗ್ತಾ ಇದ್ದಾವೆ, ಅವುಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿದಾಗ ಅವುಗಳ ಜನನ ನಿಯಂತ್ರಣ ಮಾಡಲೇಬೇಕು. ಅದಕ್ಕೆ ಜನನ ನಿಯಂತ್ರಣಕ್ಕೆ ಕಾನೂನು ಇದೆ. ಆದರೆ ಜನನ ನಿಯಂತ್ರಣ ಮಾಡದಂತ ಸಂದರ್ಭದಲ್ಲಿ, ಈಗ ನಾವು ಒಂದು ಉದಾಹರಣೆಗೆ ಒಂದು ಹೇಳೋದಾದ್ರೆ, ಯಾವುದೋ ಒಂದು ಬೀದಿನಲ್ಲಿ ಹೆಚ್ಚಾಗಿ ನಾಯಿಗಳಿದ್ದಾವೆ ಅಂತ ಹೇಳಿದಾಗ ಬೀದಿ ನಾಯಿಗಳು ಅವುಗಳನ್ನ ತಂದು ನಾವು ಜನನ ನಿಯಂತ್ರಣಕ್ಕೆ ಒಳಪಡಿಸ್ತೀವಿ. ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಅವುಗಳನ್ನು ತಂದಂತ ಜಾಗಕ್ಕೆ ಅವುಗಳನ್ನ ವಾಪಸ್ ಬಿಡಬೇಕು. ಇದು ಆಗ್ತಾ ಇಲ್ಲ. ಅವು ಏನಾಗ್ತವೆ, ಒಂದು ಜಾಗಕ್ಕೆ ಸೀಮಿತವಾಗಿರ್ತವೆ. ನೀವು ಅವನ್ನ ಒಂದ್ ಕಡೆ ಎಲ್ಲೋ ತಗೊಂಡು ಬಂದು ಇನ್ನೊಂದು ಕಡೆ ಜನನ ನಿಯಂತ್ರಣ ಮಾಡಿ ಬೇರೆ ಕಡೆಗೆ ಅದನ್ನ ಬಿಟ್ಟಾಗ ಅವೇನಾಗ್ತವೆ, ಬೇರೆ ಪ್ರಾಣಿಗಳಿಗೆ ಸುಲಭದ ತುತ್ತಾಗ್ಬಿಡ್ತವೆ. ಅವು ಅಲ್ಲಿ ಹೊಂದ್ಕೊಳಕಾಗಲ್ಲ, ಆಲ್ರೆಡಿ ಅವಕ್ಕೆ ಆಪರೇಷನ್ ಮಾಡಿರ್ತೀವಿ, ಹಾಗಾಗಿ ಅವು ಇನ್ನೂ ಹೆಚ್ಚಿನ ನೋವನ್ನು ಅನುಭವಿಸೋದನ್ನ ನಾವು ನೋಡಿದೀವಿ. ಇದು ಇನ್ನೊಂದು ತರದ ಸಮಸ್ಯೆ. ಮೂರನೇ ತರದ್ದು ಏನಂತ ಹೇಳಿದ್ರೆ ವರ್ಕಿಂಗ್ ಅನಿಮಲ್ಸ್ ಅಂತ ಹೇಳ್ತೀವಿ ಅಥವಾ ಪರ್ಫಾರ್ಮಿಂಗ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅದರ ಉದಾಹರಣೆಗೆ ಹೇಳೋದಾದ್ರೆ ಎತ್ತು ಮತ್ತೆ ಕುದುರೆ, ಕೆಲವು ಸಂದರ್ಭಗಳಲ್ಲಿ ಆನೆ, ಆನೆಗಳನ್ನು ಕೂಡ ಕೆಲವು ಕೆಲಸಗಳಿಗೆ ಬಳಸ್ತಾರೆ. ಈಗ ಆನೆಗಳನ್ನ ಸರ್ಕಸ್ ನಲ್ಲಿ, ಕುದುರೆಗಳನ್ನ ಸರ್ಕಸ್ ನಲ್ಲಿ ಬಳಸೋದಂತೂ ನಿಷೇಧವಾಗಿದೆ, ಅದೇನಿಲ್ಲ. ಆದರೆ ಬಟ್ ಬೇರೆ ಕೆಲಸಗಳಿಗೆ ಬಳಸದಂತ ಸಂದರ್ಭಗಳಲ್ಲಿ, ನಾನು ಈಗಾಗಲೇ ಹೇಳಿದಂಗೆ, ಅವುಗಳಿಗೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಭಾರವನ್ನು ಹೊರಿಸೋದು, ನಿಗದಿತ ಅವಧಿಗಿಂತ ಹೆಚ್ಚಿನ ಅವಧಿಗೆ ಅವುಗಳನ್ನು ದುಡಿಮೆಗೆ ಮಾಡಿಸ್ಕೊಳ್ಳೋದು, ಮತ್ತೆ ದುಡಿಮೆ ಅವಧಿಯಲ್ಲಿ ಸರಿಯಾದಂತ ಅವುಗಳಿಗೆ ಅವಧಿಗೆ ವಿರಾಮವನ್ನು ನೀಡದೆ ಅವುಗಳಿಗೆ ಬೇಕಾದಂತ ಸಾಕಷ್ಟು ಪ್ರಮಾಣದ ಆಹಾರ ನೀರನ್ನು ಒದಗಿಸದೆ ಎಕ್ಸ್ಟೆಂಡೆಡ್ ಅವರ್ಸ್ ಅಂತೀವಿ, ಅತಿಯಾದ ಅವಧಿಗೆ ಅವುಗಳನ್ನು ಉಪಯೋಗ ಮಾಡೋದು, ಇದು ಬೇರೆ ಮೂರನೇ ತರದಂತ ಒಂದು ಸಮಸ್ಯೆ ಸರ್. ಇವು ಪ್ರಾಣಿ ಕಲ್ಯಾಣ ಹಕ್ಕುಗಳ ಜೊತೆಗೆ ಬರ್ತಕ್ಕಂಥ ಸಮಸ್ಯೆಗಳು. ಬಹುತೇಕ ನಮ್ಮ ಜೊತೆಗೆ ಇರತಕ್ಕಂತಹ ಸಾಕು ಪ್ರಾಣಿಗಳ ಬಗ್ಗೆ ನಾವು ಇದುವರೆಗೆ ಮಾತಾಡಿದ್ವಿ, ವನ್ಯ ಪ್ರಾಣಿಗಳು ಕೂಡ ಇದಾವೆ. ಇವುಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅವಕಾಶಗಳಿದೆ, ಅಲ್ಲಿಯೂ ಏನಾದರೂ ಕ್ರೌರ್ಯ ನಡೀತಾ ಇದೆಯಾ, ಹೇಗೆ? ವನ್ಯಜೀವಿ ಕಾಯ್ದೆ 1972 ಬಹಳ ಕ್ಲಿಯರ್ ಆಗಿ, ಬಹಳ ವಿಷದವಾಗಿ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಭಾರತ ಸಂವಿಧಾನದಲ್ಲಿ ನಮ್ಮ ಕಾನೂನುಗಳನ್ನು ಅದು ಮಾಡಿಟ್ಟಿದೆ. 1972 ಕಾಯ್ದೆ ಅವುಗಳಿಗೆ ಒದಗಿಸಿಬರ್ತಕ್ಕಂಥ ಕ್ರೌರ್ಯಗಳನ್ನು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನಮಗೆ ಗಮನಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವು ಕಾಡಿನಲ್ಲಿರೋದ್ರಿಂದ. ಆದರೆ ಕಾಡಿನಲ್ಲಿರ್ತಕ್ಕಂಥ ಈ ಪ್ರಾಣಿಗಳಿಗೆ ಕೂಡ ಕ್ರೌರ್ಯಕ್ಕೆ ಒಳಗಾಗೋದನ್ನು ನಾವು ಕಂಡು ಬರ್ತೀವಿ. ಉದಾಹರಣೆಗೆ ನಾವು ಇದೊಂದು ಬಹಳ ಸಿಂಪಲ್ ಅನಿಸ್ಬೋದು, ಆದರೆ ಕೇಳ್ತೀವಿ ನೋಡಿ, ನಾವು ಕೆಲವು ಸಂದರ್ಭಗಳಲ್ಲಿ ಸಫಾರಿ ಕಾಡಿನೊಳಗಡೆ ಪ್ರಾಣಿಗಳನ್ನು ನೋಡೋದಕ್ಕೆ ಹೋದಾಗ ಅವುಗಳಿಗೆ ಅನಾವಶ್ಯಕವಾಗಿ ಕಲ್ಲಡಿಯುವಂತದ್ದು, ಅವುಗಳು ತಿನ್ನದೇ ಇರುವಂತಹ ಆಹಾರವನ್ನು ಕೊಡುವುದು, ಅವುಗಳಿಗೆ ಆಹಾರ ಅವಕ್ಕೆ ಹೋಗಲ್ಲ ಅಂತ ಆಹಾರವನ್ನು ಅವುಗಳಿಗೆ ನೀಡುವುದು, ಮತ್ತೆ ಅನಾವಶ್ಯಕವಾಗಿ ಅವುಗಳನ್ನ ಛೇಡಿಸುವುದು. ಅಂದ್ರೆ ಅವು ಇರತಕ್ಕಂಥ ಜಾಗಕ್ಕೆ ನಾವು ಹೋಗಿರ್ತೀವಿ ನೋಡ್ಲಿಕ್ಕೆ ಅಂತ, ಹೋದಾಗ ಅವುಗಳಿಗೆ ಡಿಸ್ಟರ್ಬ್ ಮಾಡ್ಬರ್ತೀವಿ ನಾವು. ಸೊ ಈ ತರದನ್ನೆಲ್ಲನೂ ಕೂಡ ಕ್ರೌರ್ಯ ಅಂತಾನೆ ಕನ್ಸಿಡರ್ ಮಾಡ್ತವೆ. ಸೊ ಅವುಗಳನ್ನೆಲ್ಲ ಪ್ರೊಹಿಬಿಟ್ ಮಾಡಬೇಕು ಅಥವಾ ನಿರ್ಬಂಧಿಸಬೇಕು ಅಂತ ಸ್ಪಷ್ಟವಾದ ಕಾನೂನುಗಳು ವನ್ಯಜೀವಿ ತಡೆ ಕಾಯ್ದೆ 1972 ಬಹಳ ಸ್ಪಷ್ಟವಾಗಿ ಇದಾವೆ ಸರ್. ಅಂತ ಅಂದ್ರೆ ಇವು ನಾವು ಸಾಕ್ತಾ ಇಲ್ಲ ಅನ್ನೋ ಕಾರಣ ಮಾಡೋದಕ್ಕೆ ನಾವು ಅವ್ರ ಮೇಲೆ ಕ್ರೌರ್ಯ ಮಾಡಬಹುದು ಅನ್ನೋಂಥದ್ದು ಏನಿಲ್ಲ. ಅಲ್ಲಿಯೂ ಕೂಡ ನಾವು ಈ ಪ್ರಾಣಿ ಕಲ್ಯಾಣದ ಮಾನದಂಡಗಳು ಏನಿದಾವೋ ಅವುಗಳ ಅನುಸರಣೆಯನ್ನು ಮಾಡಲೇಬೇಕು. ಹೀಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸುಧಾರಣೆ ಮಾಡಲಿಕ್ಕೆ ಇನ್ನು ಏನೇನು ಮಾಡಬಹುದು ಅಂತೇಳಿ. ನಾನು ಈಗಾಗಲೇ ಹೇಳಿದಂತ ಅನೇಕ ಕಾನೂನುಗಳ ಹೊರತಾಗಿಯೂ ಈಗ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ಏನಿತ್ತು ಅದನ್ನ 2011 ತಿದ್ದುಪಡಿಯನ್ನ ಮಾಡಿ ಭಾರತೀಯ ಪ್ರಾಣಿ ಕಲ್ಯಾಣ ಕಾಯ್ದೆ ಅಂತ ಮರುನಾಮಕರಣ ಮಾಡಿದ್ದಾರೆ. ಹಿಂದೆ ಏನಂತ ಇತ್ತು, ಪ್ರಾಣಿಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಂತ ಇತ್ತು, ಅಥವಾ ಅವುಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಅಂತಿದ್ದನ್ನ ಇಲ್ಲಿ ಬಹಳ ಒತ್ತು ಕೊಟ್ಟು ಭಾರತೀಯ ಪ್ರಾಣಿ ಕಲ್ಯಾಣ ಕಾಯ್ದೆ, ಪ್ರಾಣಿಗಳ ಕಲ್ಯಾಣಕ್ಕಾಗಿರ್ತಕ್ಕಂಥ ಕಾಯ್ದೆ ಇದು ಅಂತ ಮರುನಾಮಕರಣ ಮಾಡಿದ್ದೇವೆ 2011. ಜೊತೆಗೆ ಇದರಲ್ಲಿ ಈ ಕಾನೂನುಗಳ ಹೊರತಾಗಿಯೂ ಕೂಡ ನಮ್ಮ ಮಟ್ಟದಲ್ಲಿ ಏನೇನು ಮಾಡಬಹುದು ಅಂತ ಹೇಳಿದ್ರೆ, ಇದರ ಈ ಕಾನೂನಿನ ಅಡಿಯಲ್ಲೇ ಇರತಕ್ಕಂಥ ಒಂದು ಪ್ರೊವಿಷನ್ಸ್ ಏನ್ ಹೇಳುತ್ತೆ ಅಂದ್ರೆ, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್, ಸಂಘ ಸಂಸ್ಥೆಗಳನ್ನು ಹುಟ್ಟಾಕಬಹುದು. ಅಂದ್ರೆ ಈ ಪ್ರಾಣಿಗಳ ಮೇಲಿನ ಕ್ರೌರ್ಯ ಅಥವಾ ದೌರ್ಜನ್ಯವನ್ನು ತಡೆಯುವ ನಿಟ್ಟಿನಲ್ಲೇ ಕಾರ್ಯನಿರ್ವಹಿಸಲು ಸೀಮಿತವಾಗಿರುವಂತಹ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತೆ ಅದನ್ನು ಬಲಪಡಿಸುವುದು, ಮತ್ತೆ ಇಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸಬಲ್ಲ ಎನ್ಜಿಒಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡೋದ್ರ ಮೂಲಕ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಅದು ಕಾರ್ಯನಿರ್ವಹಿಸ್ತಾ ಇದಾವೆ, ಹಲವಾರು ಜಿಲ್ಲೆಗಳಲ್ಲಿದ್ದಾವೆ, ಡಿಸ್ಟ್ರಿಕ್ಟ್ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ DSPCA. ಇದಕ್ಕೆ ಒಂದು ನಿಗದಿತವಾದಂತಹ ಒಂದು ಸಮಿತಿ ಇರುತ್ತೆ, ಜಿಲ್ಲಾಡಳಿತ ಇದನ್ನ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಯಾರಿರಬೇಕು ಯಾರಿರಬಾರದು ಅಂತ ಅದರಲ್ಲಿ ಕೆಲವಷ್ಟು ಮೆಂಬರ್ಗಳನ್ನ ಇಟ್ಟು ಅವರ ಕಾರ್ಯಸೂಚಿಗಳನ್ನು ಅವ್ರಿಗೆ ನಿಗದಿಪಡಿಸಿ ಅವ್ರಿಗೆ ಕೆಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಜಾಗೃತಿಯನ್ನು ಮೂಡಿಸೋದಿರ್ಬೋದು, ಪ್ರಾಣಿಗಳ ಮೇಲಿನ ನಡೆತಕ್ಕಂಥ ಅವುಗಳ ಹಕ್ಕುಗಳ ಉಲ್ಲಂಘನೆ ಆದಾಗ ಇವರು ಮಧ್ಯಪ್ರವೇಶ ಮಾಡೋದ್ರ ಮೂಲಕ ಅವುಗಳ ಪ್ರಾಣಿ ಕಲ್ಯಾಣ ಹಕ್ಕುಗಳು ಅಥವಾ ಪ್ರಾಣಿಗಳ ಮೇಲಿನ ದೌರ್ಜನ್ಯವನ್ನು ನಾವು ತಡೆಗಟ್ಟಬಹುದು. ತಾವು ಇದುವರೆಗೆ ತಿಳಿಸ್ಕೊಟ್ಟಂತಹ ಕೆಲವೊಂದು ನೀತಿ ನಿಯಮಗಳಿರ್ಬೋದು, ಕಾಯ್ದೆಗಳಿರ್ಬೋದು, ಇವನ್ನೆಲ್ಲ ಗಮನಿಸ್ತಾ ಇದ್ರೆ ನಾವು ನಮ್ಮ ಸಾಕು ಪ್ರಾಣಿಗಳನ್ನ ಹೊಡೆಯುವಂಥದ್ದು, ಬೇರೆ ಬೇರೆ ತರ ತೊಂದರೆ ಕೊಡುವಂಥದ್ದು ಕೂಡ ಒಂದಷ್ಟು ಕ್ರೌರ್ಯವೇ ಆಗುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ತುಂಬಾ ಜನರಿಗೆ ಜಾಗೃತಿ ಇಲ್ಲ. ನಾನ್ ಸಾಕಿದ್ದೀನಿ, ನಾನು ಹೊಡಿತೀನಿ ಅನ್ನುವಂತ ಒಂದು ಕೆಲವೊಂದಷ್ಟು ಇದು ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಸಂದರ್ಭದಲ್ಲಿ ಪ್ರಾಣಿಗಳ ಬಗೆಗೆ ಅವುಗಳ ಕಲ್ಯಾಣದ ಬಗೆಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂತಹ ಯಾವೆಲ್ಲ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುತ್ತೆ? ಹೌದು ಸರ್, ಇದು ಬಹಳ ಮುಖ್ಯ. ಈಗ ಇತ್ತೀಚೆಗೆ ಈಗ ಪ್ರಾಣಿ ಕಲ್ಯಾಣದ ಬಗ್ಗೆ ಹಲವಾರು ಜನರಿಗೆ ಮಾಹಿತಿನೇ ಇಲ್ಲ. ಈ ಸಂದರ್ಭದಲ್ಲಿ ನಾವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಪ್ರಾಣಿಗಳ ಕಲ್ಯಾಣದ ಕುರಿತಾದಂತಹ ಜಾಗೃತಿ ಮೂಡತಕ್ಕಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ ಈಗ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ಈ ಒಂದು ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿದಿರಬಹುದು, ಭಾರತದಲ್ಲಿ ನಮ್ಮ ಒಂದು ಕಾಮನ್ವೆಲ್ತ್ ವೆಟರ್ನರಿ ಅಸೋಸಿಯೇಷನ್ ಅಂತ ಏನಿದೆ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಅನಿಮಲ್ ವೆಲ್ಫೇರ್ ಸೆಂಟರ್, ಪ್ರಾಣಿ ಕಲ್ಯಾಣ ಕೇಂದ್ರಗಳು, ಇವುಗಳನ್ನು ಸ್ಥಾಪನೆ ಮಾಡ್ತಿದ್ದೇವೆ. ಇದರ ಮೂಲಕ ಸಾರ್ವಜನಿಕರಿಗಿರ್ಬೋದು, ತಂತ್ರಜ್ಞರಿಗಿರ್ಬೋದು, ತಜ್ಞರಿಗಿರ್ಬೋದು, ಪಶುವೈದ್ಯರಿಗಿರ್ಬೋದು, ಪಶುವೈದ್ಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಮತ್ತೆ ಇತರೆ ಸಾರ್ವಜನಿಕರಿಗೂ ಕೂಡ ಅರಿವು ಮೂಡಿಸುವ ಕಾರ್ಯಾಗಾರಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಿದ್ದೇವೆ. ಸೊ ಇದರ ಮೂಲಕ ವಿಶೇಷವಾಗಿ ನಾನು ಈಗಾಗಲೇ ಹೇಳದಂಗೆ ಶೈಕ್ಷಣಿಕವಾಗಿ ಅಂತ ಹೇಳಿದ್ರೆ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿಗಳ ಕಲಿಯುವ ಹಂತದಲ್ಲಿ ಶೈಕ್ಷಣಿಕವಾಗಿ ಇದರ ಕುರಿತು ಜಾಗೃತಿಯನ್ನು ಮೂಡಿಸುವ ಕೆಲಸಗಳು ಕೂಡ ಆಗ್ತಾ ಇದಾವೆ. ಸೊ ಇದರ ಮೂಲಕ ಜನರಿಗೆ ಮಾಹಿತಿಯನ್ನು ನಾವು ತಲುಪಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರಾಣಿ ಕಲ್ಯಾಣ ಪಾಕ್ಷಿಕ ಯಾವತ್ತಿನಿಂದ ಯಾವತ್ತಿನವರೆಗೆ ಇರುತ್ತೆ ಇನ್ನೊಮ್ಮೆ ಹೇಳಿ ಸರ್? ಪ್ರತಿ ವರ್ಷದ ಜನವರಿ 14 ಜನವರಿ 30 15 ದಿನಗಳ ಕಾಲವನ್ನ ಈ ಒಂದು ಪ್ರಾಣಿ ಕಲ್ಯಾಣ ಪಾಕ್ಷಿಕ ಅಂತ ನಾವು ಆಚರಣೆ ಮಾಡ್ತೇವೆ ಸರ್. ಈ ಪ್ರಾಣಿ ಕಲ್ಯಾಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಇದರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಒಂದು ಸಂಪರ್ಕ ಸಂಖ್ಯೆ, ನಾನು ಪಶುವೈದ್ಯ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನನ್ನ ಒಂದು ಸಂಪರ್ಕ ಸಂಖ್ಯೆಯನ್ನು ಹೇಳ್ತೇನೆ ಸರ್. 9844 5450 ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಬಹುದು ಸರ್. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಸರ್. 9844 5450 ಒಳ್ಳೆಯದು. ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣದ ಪಾಕ್ಷಿಕದ ಸಂದರ್ಭದಲ್ಲಿ ಪ್ರಾಣಿಗಳ ಕಲ್ಯಾಣ ಅಥವಾ ಯೋಗಕ್ಷೇಮ ಈ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಾಣಿ ಕಲ್ಯಾಣ ಪಾಕ್ಷಿಕದ ಸಂದರ್ಭದಲ್ಲಿ ಪ್ರಾಣಿಗಳ ಯೋಗಕ್ಷೇಮ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಉತ್ಪಾದನೆ ನಿರ್ವಹಣಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.